ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮವನ್ನು ಕೇಳುವಿರಿ. ವಿಷಯ ಟೆಂಟ್ ಸಿನಿಮಾಗಳ ನೆನಪು. ಭಾಗವಹಿಸುತ್ತಾರೆ ಪಿಎಂ ಶೋಭಾ, ಎಂ ಶೋಭಾ, ಪಿಎಂ ಸುಮಾ, ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ ಆರಾಧ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ನಂತರ ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮ ಅಡಿಕೆ ಅರಿಕೆ ಪ್ರಸಾರವಾಗಲಿದೆ. ಪ್ರಾಯೋಜಕರು ಮ್ಯಾಮ್ಕೋಸ್ ಶಿವಮೊಗ್ಗ. ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ. ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ನಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಐಟಿಐ ಪಾಸ್ ಆದವರಿಗೆ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ದಾಖಲಾತಿ ಆರಂಭಿಸಲಾಗಿದೆ. ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ಸ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸ್ಟೈಫಂಡ್ ಸಮೇತ ಎಂಟ್ರನ್ಶಿಪ್ ತರಬೇತಿ ಹಾಗೂ ವಿವಿಧ ಕಂಪನಿಗಳಿಂದ ಸಂದರ್ಶನ ಮತ್ತು ನೇಮಕಾತಿಗೆ ಅವಕಾಶವಿದೆ. ನಮ್ಮಲ್ಲಿ ಒಳ್ಳೆಯ ಲ್ಯಾಬ್ ಸೌಲಭ್ಯವಿದ್ದು ಪ್ರಾಕ್ಟಿಕಲ್ಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಸ್ಕಾಲರ್ಶಿಪ್ ಸೌಲಭ್ಯವಿದ್ದು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಪರೀಕ್ಷೆ ಬರೆಯಲು ಅವಕಾಶವಿರುತ್ತದೆ. ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ನ ಸಂಪರ್ಕಕ್ಕಾಗಿ ಕರೆ ಮಾಡಿ 9482223919. ಎಸ್ಜೆಎಂ ವಿದ್ಯಾಪೀಠದ ಅಡಿಯಲ್ಲಿ ನಡೆಯುತ್ತಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿ ಚಿತ್ರದುರ್ಗ, ಇಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾ ಡಿ ಹಾಗೂ 2 ವರ್ಷದ ಎಂಫಾರ್ಮಾ ಕೋರ್ಸ್ಗಳಿಗೆ ಈ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448524222 ಅಥವಾ 9036071902. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಟೆಂಟ್ ಸಿನಿಮಾಗಳ ನೆನಪು ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ವಾವ್ ವಾವ್, ಏನ್ ಜೋಶ್ ಬಂದೈತಪ್ಪ ನಮ್ ಶಿವಣ್ಣನಿಗೆ. ಬರ್ದೆ ಏನ್ ಹೇಳವ ಗೌರ, ಮೊನ್ನೆ ತಾನೇ ಬೆಂಗಳೂರಿಗೆ ಹೋಗಿ ಒಂದ್ ವಾರ ಜಮ್ ಅಂತ ಮಕ್ಳ ಮನೇಲಿ ಬಿಡಾರ ಹೂಡಿ ರೀಚಾರ್ಜ್ ಆಗಿ ಬಂದೈತಿದು. ಏನ್ ಸಾಹೇಬ್ರು, ಒಬ್ರೆ ಹೋಗಿದ್ರಾ ಇಲ್ಲ ಜೋಡಿ ಹೋಗಿತ್ತ ಕಾಣೆ? ಅದ್ ಏನ ಮಾತು ಅಂತ ಆಡ್ತಿಯಾಗ ಬಿಡು ಗಂಗಮ್ಮ, ನಾವೇನು ಹೊಸ್ತಾಗಿ ಮದುವೆ ಆದ ಜೋಡಿನ ಹೇಳು. ಯಾಕಪ್ಪ ಹೊಸ ಜೋಡಿ ಮಾತ್ರ ಒಟ್ಟಿಗೆ ಹೋಗ್ಬೇಕಾ, ಹಳೆ ಜೋಡಿ ಹೋಗ್ಬಾರ್ದೇನು? ಎಲ್ಲಾದ್ರೂ ಉಂಟೇನು, ವಯಸ್ಸಾದ್ಮೇಲೆ ಅಲ್ವೇನಪ್ಪ ಶಿವಣ್ಣ, ಒಬ್ರಿಗೊಬ್ರು ಆಸರಿ ಬೇಕಾಗದು. ಅಷ್ಟಕ್ಕೂ ನಮ್ ಶಿವಣ್ಣ ದಂಪತಿ ಸಾಮರಸ್ಯಕ್ಕೆ ಮತ್ತೊಂದು ಹೆಸರೇ ಅಲ್ವಾ ಜಯಮ್ಮ? ನಿನಗೇನವ ಹೊಟ್ಟೆ ಊರಿ? ಇಬ್ರು ಹೋಗಿದ್ವಿ, ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಆಟ ಊಟ ಓಡಾಟ ಎಲ್ಲ ಮಾಡಿ ಬಂದ್ವಿ. ಹಂಗೇಳು ಶಿವಣ್ಣ, ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಅಂತ ವರಕವಿ ಬೇಂದ್ರೆ ಅವರು ಹೇಳಿಲ್ವೇನು? ಯಾವಾಗ ನೋಡಿದ್ರು ಮಳೆ ಬರ್ಲಿಲ್ಲ ಬೆಳೆ ಆಗ್ಲಿಲ್ಲ ಅಂತ ಕೊರಗ್ತಿದ್ದಲ್ಲಪ್ಪ, ಈಗ ನೋಡ್ ನಿನ್ನ ಉತ್ಸಾಹನ. ಅಣ್ಣವ್ರ ಸಿನಿಮಾಕ್ಕೆ ಹೋಗ್ ಬಂದಿದೀಯಾ ಅಂದಂಗ ಆಯ್ತು. ಎಲ್ರು ಒಟ್ಟಿಗೆ ಸಿನಿಮಾಕ್ ಹೋಗಿದ್ವು, ಆದ್ರೆ ಅದ್ ಯಾಕೋ ಈ ಕಾಲದ ಪಿಕ್ಚರ್ ನನಗೆ ಹಿಡಿಸ್ಲಿಲ್ಲ ಹೇಳು. ಸಿನಿಮಾ ಮಾಡೋರು ನನ್ನ ನಿನ್ನ ಆಸಕ್ತಿ ಕೇಳಿ ಸಿನಿಮಾ ತೆಗಿತಾರ ಹೇಳು. ಯಾಕಪ್ಪ, ಈಗ್ಲೂ ಒಳ್ಳೊಳ್ಳೆ ಸಿನಿಮಾ ಬರ್ತವೆ, ಈಗಿನ ಹುಡುಗರು ಏನೇನೋ ಹೊಸ ಪ್ರಯತ್ನ ಸಾಹಸ ಮಾಡ್ತಾರೆ ಅಂತ ಪೇಪರ್ನಲ್ಲಿ ಬರ್ತಾ ಇರುತ್ತೆ. ನಿಜ ಜಯಮ್ಮ, ನಾನು ಕೂಡ ಮೊನ್ನೆ ಒಂದು ಫಿಲಂ ನೋಡಿದೆ, ಚೆನ್ನಾಗಿತ್ತವ. ನಾನು ಹೇಳಿದ್ದು ನಾನು ನೋಡಿದ ಸಿನಿಮಾ ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತ ಅಷ್ಟೇ ಕಂಡ್ರಮ್ಮ, ಎಲ್ಲವೂ ಹಂಗೆ ಅಂತ ಹೇಳಿದ್ನ. ಅದ್ ಸರಿ ಬಿಡಪ್ಪ, ಯಾವ ಕಾಲದ ಪಿಕ್ಚರ್ ಆದ್ರೇನು ಚೆನ್ನಾಗಿರೋದು ಸುಮಾರಾಗಿರೋದು ಇದ್ದಿದ್ದೇಯ. ಇಲ್ಲೂ ಜನರೇಷನ್ ಗ್ಯಾಪ್, ಕಾಲ ಬಂದಂಗೆ ಕೊಡೆ ಹಿಡಿಬೇಕು. ಆದ್ರೂ ನಮ್ ಕಾಲದಲ್ಲಿ ಸಿನಿಮಾ ನೋಡ ಮಜನೇ ಬ್ಯಾರೆ ಅಲ್ವಾ ಶಿವಣ್ಣ? ನೀನ್ ಹೇಳಿದ್ದು ನೂರಕ್ ನೂರು ಸತ್ಯ ಗಂಗಮ್ಮ. ಏ, ಅವಾಗ ಸಿನಿಮಾ ನೋಡೋದು ಅಂದ್ರೆ ಒಳ್ಳೆ ದೊಡ್ಡದೊಂದು ಹಬ್ಬ ಮಾಡಿದಂಗೆ ಅಲ್ವಾ? ಮತ್ತೆ ಅವಾಗೇನ್ ಟಿವಿನ ಫೋನ ಟೆಂಟ್ ಸಿನಿಮಾ ನಾಟಕವೇ ಅಲ್ವೇನು ನೋಡಕ್ಕೆ ಸಿಗ್ತಾ ಇದ್ದಿದ್ದು. ಹ್ಮ್ ಕಣ್ರವ, ಜಾತ್ರೆ ಪರ್ಷೆ ಭಜನೆ ಕೋಲಾಟ ದ್ವಂಬ್ರಾಟ ಇವೇ ನೋಡ್ ನಮ್ಮ ಮನರಂಜನೆಗಳು. ನಾನು ನಮ್ಮಪ್ಪ ನಮ್ಮ ಅಮ್ಮನ ಜೊತೆ ಅವಾಗವಾಗ ಸಿನಿಮಾಕ್ ಹೋಗ್ತಿದ್ದೆ. ನೀನು ಶಿವಣ್ಣ? ನೀನ್ ಸರಿಯಾಗಿ ಕೇಳಿದೆ ನೋಡೀಗ. ಅಲ್ಲ ಕಣಮ್ಮ, ಮೇಷ್ಟ್ರಿಗೆ ಪಾಠ ಮಾಡಕ್ ಬರುತ್ತಾ ಅಂತ ಕೇಳಿದಂಗಾತು ನೋಡು. ಅಷ್ಟಲ್ದೆ ಏನ್ ಬಿಡು, ನಾಯಿಗೆ ಬೊಗಳೋ ತರಬೇತಿ ಕೊಟ್ಟಂಗೆ, ಬೆಕ್ಕಿಗೆ ಕಳ್ತನ ಕಲಿಸ್ದಂಗೆ, ಕತ್ತೆಗೆ ಒದಿಯದ್ ಹೇಳ್ಕೊಟ್ಟಂಗೆ. ಅರೆ, ನನಗೇನು ಏನು ಗೊತ್ತಾಗಲ್ಲ ಅಂತ ಎಂತೆಂತ ಉದಾಹರಣೆ ಕೊಡ್ತೀರಾ ನೋಡ್ರವ್ವ ನೀವು. ಆದ್ರೂ ಆ ಕಾಲದಲ್ಲಿ ನಾನು ನೋಡ್ಲಿ ಅಂತಾನೇ ಸಿನಿಮಾ ತೆಗಿತಿದ್ರು, ಇಲ್ಲ ಸಿನಿಮಾ ನೋಡಕ್ಕೆ ಅಂತಾನೆ ನಾನು ಹುಟ್ಟಿದ್ನೋ. ಒಂದಷ್ಟು ಸಿನಿಮಾ ನೋಡ್ತಿದ್ದೆ ಗೊತ್ತಾ? ಒಂದೊಂದು ಫಿಲಂ ನೋಡ್ದಾಗ್ಲೂ ಆ ಕಾಲದ ಆ ಫಿಲಂ ಹೀರೋ ತರನೇ ಸ್ಟೈಲ್ ಮಾಡ್ಕೊಂಡು ಓಡಾಡ್ತಿದ್ದಂತೆ ನಿಜವ? ಅದೇನ್ ಹೇಳ್ತೀಯ ಗೌರ, ಯಾರೋ ಹೀರೋ ಮರದ ಮೇಗ್ಲಿಂದ ಜಂಪ್ ಮಾಡ್ದ ಅಂತ ತಾನು ಜಂಪ್ ಮಾಡಕ್ ಹೋಗಿ ಮುಂದ್ ಲವ್ ಮೂರ್ ಅಲ್ ಮುರ್ಕಂಗ್ ಕೂತಿದ್ದು ಅಂತೀನಿ. ಹಂಗೆ ಕಾಲರ್ಗೆ ಬಣ್ಣ ಬಣ್ಣದ ಸ್ಕಾರ್ಪ್ ಕೊಟ್ಕೊಂಡು ಈ ಊರು ಪಕ್ದೂರು ಎಲ್ಲ ಕಡೆ ನಮ್ ಶಿವಣ್ಣೊಂದೇ ಅವ. ಅಷ್ಟೆಲ್ಲ ಕಣವ, ಅದ್ ಯಾರ ಇರೋದು? ಒಳ್ಳೆ ಗುಂಗುರು ಕೂದ್ಲು ನೋಡಿ, ಪಟ್ಟಣದಲ್ಲಿ ಎಂತದೋ ಮಿಷಿನ್ ಅಲ್ಲಿ ಗುಂಗುರು ಕೂದ್ಲು ಮಾಡ್ತಾರೆ ಅಂತ ಮಾಡಿಸ್ಕೊಳಕ್ ಹೋಗಿ ಇರ ಬರ ಕೂದ್ಲೆಲ್ಲ ಸುಟ್ಕೊಂಡ್ ಬಂದು ನಮ್ಮಅಪ್ಪನ ಕೈಲಿ ಮೇಸ್ಟ್ರ ಕೈಲಿ ಸರಿಯಾಗಿ ಒದೆ ತಿಂದಿದ್ದೆ. ನೀನ್ ಬಿಡಪ್ಪ, ಒಂಥರ ಮಾಸ್ಟರ್ ಪೀಸ್ ಇದ್ದಂಗೆ. ಶಿವಣ್ಣಂದಾದ್ರೆ ಇರ್ಲಿ, ಇದ್ದುದ್ದು ಇಲ್ದುದ್ದು ಎಲ್ಲ ಸೇರಿ ಹೇಳ್ತೀರ. ನೀವು ಕೂಡ ಹೀರೋಯಿನ್ ತರ ದಾವಣಿ ಪೊನಿಟೈಲು ಅಂತ ಫ್ಯಾಷನ್ ಮಾಡ್ಕೊಂಡು ಸ್ನೋ ಬಳ್ಕೊಂಡು ಒಯ್ಯಾರ ಮಾಡ್ತಿದ್ರಲ್ಲವ, ಅದನ್ ಮಾತ್ರ ಹೇಳಲ್ ನೋಡ್ ನೀವು. ನೀವು ಅಂತ ಯಾಕಂತಿ ಜಯಮ್ಮ, ನಾವು ಅನ್ನು ನೀನ್ ಮಾತ್ರ ಇದನ್ನೆಲ್ಲ ಮಾಡ್ಲೇ ಇಲ್ವಾ? ಅದೊಂದು ವಯಸ್ಸು, ಎಲ್ಲರೂ ಮಾಡಿರ್ತೀವಿ ಬಿಡು, ಅದ್ರಲ್ಲಿ ತಪ್ಪೇನು? ಎಲ್ಲಾ ಕಾಲಕ್ಕೂ ಎಲ್ರು ಇಂಥದ್ದೆಲ್ಲ ಮಾಡೇ ಇರ್ತಾರೆ ಬಿಡು. ನಾನಂತೂ ಯಾವ ಹೀರೋಯಿನ್ ಕಮ್ಮಿ ಇಲ್ದಂಗೆ ಸ್ಟೈಲ್ ಮಾಡ್ತಿದ್ದೆ. ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡ್ತಿದ್ದ ಆ ಕಾಲನ ನೆನಪು ಮಾಡ್ಕೊಂಡ್ರೆ ಅದೆಷ್ಟು ಸಂತೋಷ ಆಗುತ್ತಲೋರ. ಮನೆ ಮಂದಿ ಅಷ್ಟೇ ಯಾಕೆ, ಊರ್ ಮಂದಿ ಅಲ್ಲವಾ ಒಟ್ಟಿಗೆ ಹೋಗ್ತಿದ್ವಿ. 10 ಮೈಲಿಗೋ 15 ಮೈಲಿಗೋ ಒಂದು ಟೆಂಟ್ ಇರ್ತಾ ಇತ್ತು, ಅಲ್ಲಿ ತನಕ ನಡ್ಕೊಂಡೆ ಹೋಗ್ತಿದ್ವು. ಯಾಕಪ್ಪ ಎತ್ತಿನ ಗಾಡಿಲೂ ಹೋಗ್ತಾ ಇದ್ರು? ಗಾಡಿ ಉಡ್ಕೊಂಡು ಅದಕ್ಕೊಂದು ಈಚಲ್ ಚಾಪೆ ಇಲ್ಲ ತೆಂಗಿನ ಚಾಪೆ ಇಲ್ಲ ಕಂಬಳಿ ಗೋಣಿ ಚೀಲ ಹಾಕೊಂಡು. ಹ್ಮ್, ಗಾಡಿ ತುಂಬಾ ಹೆಂಗಸ್ರು ಮಕ್ಳು ಮರಿ ಕರ್ಕೊಂಡು ವಟವಟ ವಟವಟ ಅಂತ ಮಾತಾಡ್ಕಂತ ಹೋಗ್ತಿದ್ರೆ ದಾರಿ ಸಾಗಿದ್ದೇ ಗೊತ್ತಾಗ್ತಿರಲ್ಲ ಕಣ್ರವ. ನಮಗೇನ್ ಕಾಣ್ತಿರ್ಲಿಲ್ಲ, ಆದ್ರೆ ಪಾಪ ಆ ಎತ್ತುಗಳ ಪಾಡು ಹೇಳ್ಬಾರ್ದು. ಬೆಳಕಿಲ್ಲ ಅಂದ್ರೆ ಪೊಲೀಸ್ನವರು ಕೇಸ್ ಹಾಕ್ತಾರೆ ಅಂತ ಒಂದ್ ಲಾಟಿನ ಹಚ್ಕೊಂಡು ಗಾಡಿ ಮೂಕಿಗೆ ತೂಗಾಕ್ತಿದ್ರು. ಅದನ್ನು ಪೊಲೀಸ್ ಸ್ಟೇಷನ್ ಹತ್ರ ಬಂದಾಗ ಹಚ್ಚಿಬಿಟ್ಟು ಸ್ಟೇಷನ್ ಮರೆ ಆದ್ಮೇಲೆ ಉಫ್ ಅಂತ ಉರಿಬಿ ಆರಿಸ್ತಾ ಇದ್ರು. ಯಾಕೇಳಿ, ಸೀಮೆ ಎಣ್ಣೆ ಉಳಿಸೋ ಪ್ಲಾನು ಕಣವ ಅದು. ಆ ಕಾನೂನು ಯಾಕೆ ಮಾಡಿದ್ರು ಕಾಣೆ ಕಣವ, ವಿಚಿತ್ರ ಅನ್ಸುತ್ತೆ. ಗಾಡಿ ಒಳಗೆ ಕುತ್ಕೊಂಡಾಗ್ಲೆ ಸಿನಿಮಾ ಕತೆ ಹಂಗಂತೆ ಹಿಂಗಂತೆ ಅಂತ ಇದ್ದುದ್ದು ಇಲ್ದದ್ದು ಎಲ್ಲ ಸೇರ್ಸಿ ಬಣ್ಣ ಕಟ್ಟಿ ಪೊಯ್ ಪೊಟಿ ಮೇಲೆ ಮಾತಾಡ್ತಿದ್ರು. ರಾತ್ರಿ 7 ಗಂಟೆಗೆ ಮನೆ ಬಿಟ್ರೆ ವಾಪಸ್ ಬಂದಾಗ ದೊಡ್ಡ ಬೆಳಗಿನ ಜಾವ ಆಗಿರೋದು. ಜಾವದ ಕೋಳಿ ಕೊಕ್ಕೋ ಕೋ ಅಂತ ಕೂಗಿರೋದು ಕಣಪ್ಪ. ನಾವಂತೂ ಹುಡುಗರು ದೊಡ್ಡವ್ರ ಜೊತೆಲಿ ನಡ್ಕೊಂಡೇ ಹೋಗ್ತಿದ್ವಿ. ಆ ಕತ್ಲೆ ಕಾರಂಭದಲ್ಲಿ ಏನೂ ಕಾಣ್ತಿರ್ಲಿಲ್ಲ, ಹಿಂಗೆ ಒಂದ್ ಅಂದಾಜಿನ ಮೇಲೆ ನಡೀತಿದ್ದು. ಸಿನಿಮಾ ಪ್ರಾರಂಭ ಆಗೋದ್ಕೂ ಮೊದ್ಲು ಅದೆಂತದೋ ಟ್ರಯಲ್ ಅಂತ ತೋರ್ಸಾರಲ್ಲ. ಹ್ಮ್ ಕಣಮ್ಮ, ಸರ್ಕಾರದ ಸಾಧನೆಗಳು, ಆರೋಗ್ಯದ ಕಾರ್ಯಕ್ರಮಗಳು ಇದನ್ನೆಲ್ಲ ತೋರ್ಸರು. ನಮಗೇನದ ಅರ್ಥ ಆಗ್ತದ್ ಅಂತ ತಿಳ್ಕೊಂಡಿದ್ರೆ ಆಗ್ಲೇ ಟ್ರಯಲ್ ನಡೀತಾ ಐತಿ, ಬರ್ರಿ ಬೇಗ ಅಂತ ಅವಸರ ಅವಸರ ಮಾಡ್ತಿದ್ರು. ಅದನ್ನೇನ್ ಹೇಳ್ತೀಯ, ನಾವು ಚಿಕ್ಕ ಹುಡುಗರು ಜೋರಾಗಿ ನಡೆಯಲ್ಲ ಅಂತ ಹೇಳಿ ದೊಡ್ಡರು ನಮಗೆ ಒದೆ ಕೊಟ್ಕೊಂಡು ಎಳ್ಕೊಂಡು ಹೋಗರು. ಇನ್ನೂ ಒಂದು ಮೈಲಿ ದೂರದಲ್ಲಿದ್ದಾಗಲೇ ನಮೋ ಭೂತನಾಥ ನಮೋ ದೇವ ದೇವ ಅಂತ ಹಾಡು ಕೇಳಿದ್ರೆ ಆಗಲೇ ಪ್ರಯರ್ ಹಾಕಿದಾರೆ ನಡಿರಲ್ಲ ಅಂತ ಉಸಿರು ಕಟ್ಕೊಂಡು ಓಡಿದ್ದು ಓಡಿದ್ದೇಯ ಅಲ್ವ. ಮತ್ತೆ ನೀನು ಬೇಗ ಹೋಗ್ದಿದ್ರೆ ಸಿನಿಮಾ ನಿಲ್ಲಿಸ್ಬಿಡೋರು ನೋಡು ಪಾಪ. ಇಂಥ ಕಪಿಚೇಷ್ಟ ಕೆಲಸ ಚೆನ್ನಾಗಿ ಮಾಡಿದೀಯ ಬಿಡು. ಓದ್ಲಿಲ್ಲ ಬರಿಲ್ಲ ಇದಾದ್ರೂ ಬೇಡವಾ ನಿನ್ ಮಕ್ಕಕ್ಕೆ? ಏ ಶಿವಣ್ಣೆ ಅಲ್ಲ, ಎಲ್ರು ಅದೇ ಕೆಲ್ಸ ಮಾಡಿರೋದು ತಗೊಳವ. ಹಂಗಾಡಿ ಹಿಂಗಾಡಿ ನಾನು ಸಿನಿಮಾಕ್ ಸೇರ್ತೀನಿ ಅಂತ ನೀನು ಬೆಂಗ್ಳೂರಿಗೆ ಹೋಗಿದ್ದೆ ಅಲ್ವೇ ಶಿವಣ್ಣ? ನೋಡಪ್ಪ ಈ ಕತೆ ನಮಗ್ ಗೊತ್ತೇ ಇಲ್ಲ, ಅದೇನಂತ ಹೇಳಪ್ಪ ಸ್ವಲ್ಪ. ಏ ಈ ಸಿನಿಮಾ ನೋಡಿ ನೋಡಿ ತಲೆ ಕೆಡಿಸ್ಕೊಂಡು ನಾನು ಏನಾದ್ರು ಮಾಡಿ ಹೀರೋ ಆಗ್ಲೇಬೇಕು ಅಂತ ಹೇಳಿ ಮನೆ ಬಿಟ್ಟು ಹೇಳ್ದಂಗೆ ಕೇಳ್ದಂಗೆ ಓಡೋಗಿದ್ದೆ. ಅಲ್ಲಿ ಯಾರೋ ಮಕಕ್ಕೆ 3 ಸುತ್ತು ಉಗಿದು ಉಪ್ಪು ಹಾಕಿದ್ರು. ಕೊನೆಗೆ ಇದ್ದ 4 ಕಾಸು ಖಾಲಿಯಾಗಿ ಸ್ವಲ್ಪ ದಿವಸ ಹೋಟ್ಲಲ್ಲಿ ಕಪ್ಪು ತೊಳೆದು ದುಡ್ಡು ಮಾಡಿಕೊಂಡು ಹಂಗು ಹಿಂಗು ಊರು ಸೇರ್ಕೊಂಡು ಎನ್ನಿ ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಥರ ಏನೇನೋ ಕತೆ ಬೇರೆ ಕಟ್ಟಿ ಹೇಳ್ತಿದ್ದಂತೆ. ಅವ್ವ ಅದನ್ನೇನು ಹೇಳ್ತೀಯ, ಸೀದಾ ರಾಜ್ಕುಮಾರ್ ಮನೆಗೆ ಹೋದೆ, ಅವರು ಒಳ್ಳೆ ಪಾರ್ಟ್ ಕೊಡ್ತೀವಿ ಇಲ್ಲೇ ಉಂಟ್ಕೊಂಡು ಇರು ಅಂದರು. ಆದರೆ ಯಾಕೋ ನನಗೆ ಮನಸ್ಸಾಗಲಿಲ್ಲ, ಅದಕ್ಕೆ ವಾಪಸ್ ಬಂದೆ ಬಂದೆ ಅಂತ ಶಿವಣ್ಣ ಅವಾಗಿಂದ ಅವಾಗ ಹೇಳ್ತಾ ಇತ್ತು. ಪಾಪ ಅಣ್ಣವರು ಎಂಥ ಪ್ರತಿಮೆನಯ್ಯ ನಿಂದು, ನೀನು ವಾಪಸ್ ಹೋದರೆ ಕನ್ನಡಕ್ಕೆ ದೊಡ್ಡ ನಷ್ಟ ಅಂತ ಶಾನೆ ಬೇಜಾರು ಮಾಡ್ಕೊಂಡ್ರು ಅಂತ ನಮ್ಮಂತಹ ಮಂಗುಗಳಿಗೆಲ್ಲ ನಂಬಿಸಿಬಿಟ್ಟದ್ದ ಈ ಬೂರಿ ಶಿವಣ್ಣ. ನಿಜವಾಗ್ಲೂ ಅಣ್ಣವ್ರು ನಿನಗೆ ಪರಿಚಯ ಆಗಿದ್ರ ಶಿವಣ್ಣ? ಅಣ್ಣಾರ ಪರಿಚಯ ಸ್ವಲ್ಪ ಅಷ್ಟಕ್ಕಷ್ಟೇ, ಆದ್ರೆ ವರದಣ್ಣವರು ಪರತಮ್ಮರು ಚೆನ್ನಾಗಿ ಪರಿಚಯ ಆಗಿದ್ರು ಕಣ್ರವ. ಬೂರಿ ಶಿವಣ್ಣ ಅನ್ನೋ ಹೆಸರು ಸರಿಯಾಗಿತಿ ನೋಡು ನಿನಗೆ. ಇಷ್ಟು ದಿವಸ ವಿಷ್ಣುವರ್ಧನ್ ಗೊತ್ತು, ಅಂಬರೀಷು ಹತ್ರ ತುಂಬಾ, ಶಂಕರ್ನಾಗು ಕ್ಲಾಸ್ಮೇಟು ಅಂತಿದ್ದೆ, ಈಗ ಬೇರೆ ಬೇರೆ ಹೆಸರು ಹೇಳ್ತಾ ಇದ್ದೀಯ. ಇಲ್ಲಿ ತನಕ ಹಿಂಗೇ ನಂಬಿಸ್ಬಿಟ್ಟಲ್ಲ ನಮ್ಮನ್ನ. ಏ ಶಿವಣ್ಣನ ಕತೆ ಇದ್ದಿದ್ದೆಯ ಅದಿರ್ಲಿ, ಅವಾಗೆಲ್ಲ ಸಿನಿಮಾ ಟಿಕೆಟ್ ಬೆಲೆ ಬೋಲ್ ಕಮ್ಮಿ ಇತ್ತಲ್ವೇನ್ರವ. ಈಗ ಗೆಪ್ತಿ ಮಾಡ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ, ನೆಲಕ್ಕೆ ಬರೀ 4 ಅಣೆ ಇತ್ತು. ನಿಜ ಕಣವ, ಗ್ಯಾಲ್ರಿ ಅಂತ ಇರೋದು ಅದೇ ಮರದ ಅಲಿಗೆ ಹಾಕಿ ಮಾಡಿರೋರು, ಅದಕ್ಕೆ 8 ಅಣೆ ಟಿಕೆಟ್. ನಾವು ಅದನ್ನ ಗ್ಯಾಲ್ರಿ ಅನ್ನೋದ್ರ ಬದ್ದು ಜಾಲ್ರಿ ಜಾಲ್ರಿ ಅಂತ ಕರೀತದ್ದು. ಅದಾದ ಮೇಲೆ ಕುರ್ಚಿ, ಅದಕ್ಕೆ 12 ಅಣೆ ಇತ್ತೇನಪ್ಪ. ಏ ನಾವೆಲ್ಲ ಬರೀ ನೆಲಕ್ಕೆ ಹೋಗ್ತಿದ್ದು, ನಮ್ ನಮ್ಮನೆಯಿಂದನೇ ಚಾಪಿ ತಗೊಂಡು ಹೋಗ್ತಿದ್ದು ಅಂತೀನಿ. ಆ ಮಣ್ಣು ಧೂಳು ಒಂದು ಲೆಕ್ಕಕ್ಕಿರ್ಲಿಲ್ಲ ಕಣಪ್ಪ ಅವ ನಮಗೆ. ಅಲ್ಲಿ ಕೂತ್ಕೊಂಡು ಮಂಕೊಂಡು ಹೆಂಗರ ಸಿನಿಮಾ ನೋಡ್ಬೋದಾಗಿತ್ತು. ಗ್ಯಾಲ್ರಿ ಕುರ್ಚಿಯವರಿಗೆ ಆ ಸ್ವಾತಂತ್ರ್ಯವೇ ಇರಲಿಲ್ಲ ಬಿಡು. ಆ ಕಾಲದಲ್ಲಿ ಅಲ್ಲೇ ಬೀಡಿ ನುಷೇದರು ಎಷ್ಟೋ ಜನಕ್ಕೆ. ಅದೇ ತಾತ್ಕಾಲಿಕ ಮೂತ್ರಾಲಯವೂ ಆಗಿತ್ತು, ಚಿತ್ರಾಲಯ ಹೋಗಿ ಮೂತ್ರಾಲಯನೇ ಮಾಡ್ತಾ ಇದ್ವಿ. ನಾವು ನೆಲಕ್ಕೆ ಟಿಕೆಟ್ ತಗೊಂಡು ಮಧ್ಯೆ ಯಾವಾಗಲೂ ಗ್ಯಾಲ್ರಿಗೆ ಹೋಗಿಬಿಡ್ತಾ ಇದ್ದು, ಒಂದೊಂದು ಸಾರಿ ಕುರ್ಚಿಗೆ ಹೋಗಿದ್ದು ಉಂಟು. ಹ್ಞೂ ಕಣಪ್ಪ, ಹಂಗೆ ಸಿನಿಮಾ ಟೆಂಟ್ ಕೆಲಸದವ್ರ ಹತ್ರ 3 ಸುತ್ತು ಬಯಸ್ಕೊಂಡು ಉಂಟು ಅಲ್ವಾ? ಏನಾದ್ರೇನು ಆ ನೆನಪು ಇವತ್ತೆಷ್ಟು ಸೊಗಸಾಗಿದೆ ಅನ್ನೋದು ಹೇಳು. ಶಿವಣ್ಣ ಇಂಥ ಅನೇಕ ಸಾಧನೆಗಳನ್ನ ಮಾಡಿದ್ಕೆ ತಾನೆ ನಾವೆಲ್ಲ ಇಷ್ಟು ಮಾತಾಡ್ತಿರೋದು ಏನ್ರವ? ಅದ್ ಯಾವಾಗ್ಲೂ ಒಂದ್ಸಾರಿ ಜನಗಳ ಮೇಲೆ ನಡ್ಕೊಂಡೋಗಿ ಟಿಕೆಟ್ ತಂದಿದ್ದಂತೆ. ಹೌದು ಶಿವಣ್ಣ. ಏ ಅದು ಹಿಂಗಾತು, ಅಣ್ಣಾರ ಸಿನಿಮಾ ಫುಲ್ ಜನ, ಟಿಕೆಟ್ ಕೌಂಟರ್ ಹತ್ರ ಹೋಗೋಕ್ಕೂ ಜಾಗ ಇಲ್ಲ. ಯಾರೋ ನನ್ನನ್ನ ಹಿಡಿದು ಜನಗಳ ಮೇಲೆ ಹಂಗೆ ಎಸ್ತೇ ಬಿಟ್ರು. ನಾನು ಹಂಗೆ ಅವ್ರಿವ್ರ ಹೆಗಲ ಮೇಲೆ ಕಾಲಿಟ್ಕೊಂಡು ಹೋಗಿ ಟಿಕೆಟ್ ತಂದೇ ಬಿಟ್ಟೆ. ಟಿಕೆಟ್ ಕೊಡೋ ಸಂಧಿ ಒಳಗೆ ಇಬ್ಬರು ಮೂರು ಜನ ಒಟ್ಟಿಗೆ ದುಡ್ಡು ಇಟ್ಕೊಂಡು ಕೈ ಇಟ್ಟಿದ್ರು. ನಾನು ಯಾರ್ದೋ ದುಡ್ಡು ಇಸ್ಕೊಂಡು ಟಿಕೆಟ್ ಕೊಡ್ತಾ ಇದ್ದವನಿಗೆ ಕೊಟ್ಟನಾ, ಅವನು ನನಗೆ ಟಿಕೆಟ್ ಕೊಟ್ಬಿಟ್ಟ. ಅವತ್ತು ನಾನು ದುಡ್ಡಿಲ್ಲದೆ ಸಿನಿಮಾ ನೋಡಿದೆ. ದುಡ್ಡು ಕೊಟ್ಟನು ಟಿಕೆಟ್ ಕೊಟ್ಟನು ಗುದಾಡ್ಕೊಂಡ್ರು. ಅಲ್ಲ ಕಣ್ ಶಿವಣ್ಣ, ನೋಡಕ್ಕೆ ಸಭ್ಯಸ್ನಂಗ್ ಕಾಣ್ತೀಯ. ಉದ್ಕೂ ಬರೇ ಇಂಥ ಮನೆ ಮುರು ಕೆಲಸನೇ ಮಾಡಿದ್ಯಲ್ಲ, ಭಾರಿ ಇದೆಯಾ ಕಣಪ್ಪ ನೀನು. ನಿನಗೆ ಏನು ಅನ್ಸಲ್ವಾ? ಏನೋ ಒಂದು ವಯಸ್ಸು, ಹೋಗ್ಲಿ ಬಿಡು. ಅದ್ ಯಾವಾಗ್ಲೋ ಅಂಗಿ ಲುಂಗಿ ಇಲ್ದಂಗ್ ಸಿನಿಮಾ ನೋಡಿದ್ದೆ ಅಂತ ಹೇಳ್ತಿದ್ದಲ್ಲ, ಆ ಕತೆ ಏನಾದ್ ಶಿವಣ್ಣ? ಎಲ್ಲರ ಒಂಟ ಜಯಮ್ಮ, ಶಿವಣ್ಣ ಸದೃವಾದ ಮನುಷ್ಯ ಅಂತ ಇಂಥದ್ದೆಲ್ಲ ಮಾತಾಡ್ತಿರವ್ವ. ಏಯ್ ಅದೇನ್ ಹಂಗಲ್ಲ, ನಿಜವ ಕಣ್ಗಂಗಮ್ಮ. ಹೋ, ಅದೇನಾಯ್ತು ಅಂದ್ರೆ ಸಿನಿಮಾ ಹೌಸ್ಫುಲ್ಲು, ಟಿಕೆಟ್ ತಗೊಳಕ್ಕೆ ಸಾಲು ಸರ್ತಿ ಯಾವುದು ಇಲ್ದಂಗಾತು. ನಾನ್ ಬಿಟ್ಟೆನ ಆ ಪಾರ್ಟಿ ಜನದೊಳಗು ನುಗ್ಗಿ ಹೋದೆ ನೋಡಿ. ಟಿಕೆಟ್ ಏನ ತಂದೆ, ಆದ್ರೆ ಒಳಗ್ ಹೋಗಿ ಹೊರಗ್ ಬರೋದ್ರೊಳಗೆ ನನ್ನ ಅಂಗಿ ಲುಂಗಿ ಎಲ್ಲ ಹರಿದು ಚೂರ್ ಚೂರಾಗಿ ಹೋಗಿದ್ದು. ಇಷ್ಟೆಲ್ಲಾ ಕಷ್ಟ ಬಿದ್ದು ಸಿನಿಮಾ ನೋಡ್ದಂಗ್ ಬರಕ್ ಆಗುತ್ತಾ? ಕೂತ್ಕೊಂಡಕ್ಕೂ ಜಾಗ ಇರ್ಲಿಲ್ಲ, ಸಿನಿಮಾ ಮುಗಿಯೋವರೆಗೂ ನಿಂತ್ಕೊಂಡೇ ನೋಡ್ದೆ ಕಣ್ರವ್ವ. ಜನ ಎಲ್ಲಾ ಸಿನಿಮಾ ನೋಡೋದ್ ಬಿಟ್ಟು ನಿನ್ನೇ ನೋಡಿರ್ತಾರೆ ಬಿಡು. ನಿಂದೇ ಒಂದು ಸಿನಿಮಾ ತೆಗಿಯುವಷ್ಟು ಕತೆ ಐತಲ್ಲ ಶಿವಣ್ಣ, ಅಸಾಧ್ಯ ಮನುಷ್ಯ ಕಣಪ್ಪ ನೀನು. ಆದ್ರೂ ಆ ಸಿನಿಮಾಗಳು ಕೂಡ ಹಂಗೆ ಇರ್ತಿದ್ದು. ಎಂತ ಕತೆ, ಎಂತ ಸಂಭಾಷಣೆ. ಸಿನಿಮಾ ಹೆಸರುಗಳಾದ್ರೂ ಎಂಥವೋ ಅಂತೀಯ. ಮಹಾಸತಿ ಅನಸೂಯ, ಭಕ್ತ ಕುಂಬಾರ, ಭಕ್ತ ಸಿರಿಯಾಳ, ಮಹಾಕವಿ ಕಾಳಿದಾಸ, ಭಕ್ತ ಕನಕದಾಸ, ನಮ್ಮ ಸಂಸಾರ, ಚಂದವಳ್ಳಿಯ ತೋಟ, ಮಣ್ಣಿನ ಮಗ, ಅಬ್ಬಬ್ಬಾ ಎಂತ ಪಿಕ್ಚರ್ಗಳಿವು. ಕತೆನಾದ್ರೂ ಹೆಂಗಿರ್ತಾ ಇದ್ದು ಗಂಗಮ್ಮ? ಭಕ್ತಿ ಪ್ರಧಾನವಾದ ಕತೆಗಳು, ನೀತಿ ಪ್ರಧಾನವಾದ ಕತೆಗಳು, ಸುಂದರವಾದ ಸಂಸಾರದ ಕತೆ, ಕೂಡಿ ಬಾಳುವುದರ ಮಹತ್ವದ ಕತೆ. ಅಷ್ಟೇ ಅಲ್ಲ, ಸ್ವಾತಂತ್ರ್ಯದ ಹೋರಾಟದ ವಿಷಯಗಳು, ದೇಶಭಕ್ತಿ, ಸನ್ನಡತೆ, ಪರೋಪಕಾರದ ವಿಚಾರದ ಪಿಕ್ಚರ್ಗಳು ಇರ್ತದವಾ. ವೇಷಭೂಷಣ ಎಷ್ಟು ಚೆನ್ನಾಗಿರೋದು, ಗೌರವಕ್ಕೆ ಪ್ರಾಧಾನ್ಯತೆ ಇರ್ತಿತ್ತು, ಮಾತುಗಳ ಸಭ್ಯತೆಯನ್ನ ದಾಟಿ ಹೋಗ್ತಾ ಇರ್ಲಿಲ್ಲ. ಏನಾದ್ರೂ ಒಂದು ಒಳ್ಳೆ ಸಂದೇಶವನ್ನೇ ಸಾರುವಂತ ಚಿತ್ರಗಳೇ ಬರ್ತಾ ಇದ್ದದ್ದು. ಭೂ ಕೈಲಾಸ ಚಿತ್ರದಲ್ಲಿ ರಾಮನ ಅವತಾರ, ರಘುಕುಲ ಸೋಮನ ಅವತಾರ ಅನ್ನೋ ಹಾಡಿನಲ್ಲೇ ಇಡೀ ರಾಮಾಯಣದ ಕಥೆನೇ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಸಂಸಾರ ಒಟ್ಟಿಗೆ ಕುಳಿತು ನೋಡಬಹುದಾದಂತ ಚಿತ್ರಗಳವಾಗ ಜಾಸ್ತಿ ಬರ್ತಿದ್ದು ಕಣ್ರವ. ಮಕ್ಕಳಿಗೆ ನೀತಿ ಪಾಠ ಹೇಳೋದು, ದೊಡ್ಡವರಿಗೆ ದುಡಿಮೆಯ ಮಹತ್ವ ತಿಳಿಸೋದು ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ರು ಅಂದ್ರೆ. ನಾನು ಶ್ರೀಕೃಷ್ಣ ದೇವರಾಯ ಸಿನಿಮಾ ನೋಡಕ್ ಹೋಗಿದ್ದಾಗ ಆ ಟೆಂಟ್ಗೆಲ್ಲ ಸೀರಿಯಲ್ ಸೆಟ್ ಬಿಟ್ಟು ಅಲಂಕಾರ ಮಾಡಿದ್ರು. ಜಗಜಗ ಜಗಜಗ ಅಂತ ಬೆಳಗೋ ಲೈಟ್ ನೋಡಿ ಆ ಊರನ್ನೇ ವಿಜಯನಗರ ಅಂದ್ಕೊಂಡಿದ್ದೆ. ನೀನೇ ಮಹಾರಾಜ ಅಂದ್ಕೊಂಡು ಇರ್ತೀಯ ಬಿಡು, ಯಾರಪ್ಪ ನೀನು, ಮೊದ್ಲೇ ಸಿನಿಮಾ ಶಿವಣ್ಣ. ಅದೆಲ್ಲ ಕಪ್ಪು ಬಿಡುಪು ಸಿನಿಮಾಗಳು, ಹೀರೋ ಹೀರೋಯಿನ್ಗಳು ಸಮಾಜಕ್ಕೆ ಮಾದರಿ ಆಗೋ ತರ ನಡ್ಕಂತ ಇದ್ರು. ಈಗ ನಂಗೆ ಮಾರ್ನಿಂಗ್ ಶೋ, ಮ್ಯಾಟ್ನಿ ಇವೆಲ್ಲ ಇರ್ಲಿಲ್ಲ, ಫಸ್ಟ್ ಶೋ ಸೆಕೆಂಡ್ ಶೋ ಮಾತ್ರ ಇರ್ತಾ ಇದ್ವು. ಅರ್ಧ ಒತ್ತಾದ್ರೂ ಸಿನಿಮಾ ನೋಡೋ ಖುಷಿ ಮಾತ್ರ ಕಮ್ಮಿ ಆಗ್ತಾ ಇರ್ಲಿಲ್ಲ. ನೀನ್ ಒಳ್ಳೇದು ಹೇಳಿದೆ, ಹೊತ್ತದೇ ಮೈಲಿ ದೂರಕ್ಕೆ ರಾತ್ರಿ ಹೊತ್ತು ನಡ್ಕೊಂಡೇ ಹೋಗಿ ಸಿನಿಮಾ ನೋಡ್ಕೊಂಡು ನಡ್ಕೊಂಡೇ ಬತ್ತಿದ್ವಿ. ಈಗಲ್ಲಿ ಯಾರ ಕೈಲೂ ಈ ಸಾಹಸ ಮಾಡಕ್ಕಾಗಲ್ಲ. ಹೊಸ ಸಿನಿಮಾ ಬಂದ್ರೆ ದೂರದ ಪಟ್ಟಣಕ್ಕೆ ಬಸ್ಸು ವ್ಯಾನು ಮಾಡಿಕೊಂಡು ಒಬ್ರಿಗೆ ಇಷ್ಟು ದುಡ್ಡು ಅಂತ ಇಸ್ಕೊಂಡು ಸಿನಿಮಾ ತೋರಿಸ್ಕೊಂಡು ಬರೋ ಕಂಟ್ರಾಕ್ಟ್ರು ಮಾಡೋರು ಇದ್ರು. ಹ್ಞೂ ಕಣವ, ನಾನು ಕೂಡ ಈ ತರ ಎಷ್ಟೋ ಊರಿಗೆ ಹೋಗಿ ಸಿನಿಮಾ ನೋಡಿದ್ದೆ. ಟೂರಿಂಗ್ ಟ್ಯಾಕೀಸ್ನಲ್ಲಿ ಸಿನಿಮಾ ನೋಡೋದು ಒಂದು ಆನಂದ ನಮಗೆ. ತೆಂಗಿನ ಗರಿ, ಹುಲ್ಲು, ಗೋಣಿಚೀಲ ಇದ್ರಲ್ಲಿ ಕೊಟ್ಟಿರೋರು. ಹೊರಗ್ ನಿಂತ್ಕೊಂಡು ಆ ಗರಿ ಸಂದಿಯಿಂದನೇ ಎಷ್ಟೋ ಸಿನಿಮಾ ನೋಡಿದೀನಿ ನಾನು. ಕೆಲವೊಮ್ಮೆ ಬೆಂಕಿ ಬಿದ್ದು ಟೆಂಟ್ಗಳು ಸುಟ್ಟೋಗ್ತಾ ಇದ್ದಿದ್ದು ಉಂಟು. ಈ ಶಿವಣ್ಣಂತರು ಏ ಕೇಳಿ ಬಂದ ಬಂದ ಬಂದ ಒಡಿತಾನೆ, ಹುಷಾರು ಹುಷಾರು, ಏ ತಿರುಗಿ ಒಡಿ ಒಡಿ, ಹಂಗ ಹಕ್ಕು ಹಕ್ಕು, ಸರಿಯಾಗಿ ಬಾರಿಸು, ಹಿಂಗೆ ಇತ್ಲಾಗ್ ಬಾ ಇತ್ಲಾಗ್ ಬಾ ಅಂತ ಈರೋಗೆ ಸಲಹೆ ಸೂಚನೆ ಕೊಡ್ತಿದ್ರು. ಊರಿಗೆ ಬಂದ್ಮೇಲೆ ಆ ಫೈಟಿಂಗು ಡ್ಯಾನ್ಸು ಮಾಡಿದ್ದೋ ಮಾಡಿದ್ದು ಅಲ್ವಾ? ಅಯ್ಯೋ, ರಾತ್ರಿ ಹೊತ್ತು ಎಷ್ಟೋ ಸರಿ ಕರಡಿ ಚಿರತೆ ಅಡ್ಡ ಬರವು, ಆದ್ರೂ ಸಿನಿಮಾ ನೋಡೋದ್ ಬಿಡ್ತಾ ಇರ್ಲಿಲ್ಲ. ಅಲ್ಲಿ ಸಿಕ್ತಿದ್ದ ಪುರಿ ಖಾರ ಕಡಲೆಕಾಯಿ ತಿಂದ್ಕೊಂಡು ಏನ್ ಮಜಾ ಮಾಡ್ತಿದ್ವಿ.

ಮೇ 5-25 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ ಸಮೀಕ್ಷೆಯನ್ನು ಮೇ 25 ವಿಸ್ತರಿಸಲಾಗಿದೆ ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ ಇದೀಗ ವಿವಿಧ ಮಾರುಕಟ್ಟೆಗಳ ಇಂದಿನ ಮಾರುಕಟ್ಟೆ ಧಾರಣೆ ಮೊದಲಿಗೆ ಕೊಟ್ಟೂರು ಕೃಷಿ ಮಾರುಕಟ್ಟೆ ಧಾರಣೆ ಉತ್ಪನ್ನ ಸಜ್ಜೆ ಕ್ವಿಂಟಾಲ್ಗೆ ಗರಿಷ್ಠ 2205 ಕನಿಷ್ಠ 2066 ಜೋಳ ಗರಿಷ್ಠ 2231 ಕನಿಷ್ಠ 2066 ಮೆಕ್ಕೆಜೋಳ 2351 ಕನಿಷ್ಠ 1885 ರಾಗಿ 3386 ಕನಿಷ್ಠ 3185 ಚಿತ್ರದುರ್ಗ ಕೃಷಿ ಮಾರುಕಟ್ಟೆ ಧಾರಣೆ ಹೀಗಿದೆ ಉತ್ಪನ್ನ ಅಲಸಂದೆ ಕ್ವಿಂಟಾಲ್ಗೆ ಗರಿಷ್ಠ 4105 ಕನಿಷ್ಠ